ಮೊಟ್ಟ ಮೊದಲು ತೊಗರಿ ದ್ವಿದಳ ಬೆಳೆಯಾಗಿದ್ದು ಇವತ್ತಿನ ದಿವಸ ನಮ್ಮ ಆಹಾರ ಪದ್ಧತಿಯಲ್ಲಿ ದೈನಂದಿನವಾಗಿ ನಾವು ಸಾಂಪ್ರದಾಯಿಕವಾಗಿ ತೊಗರಿ ಬೆಳೆಯನ್ನು ಊಟ ಮಾಡುವ ಒಂದು ಸಾಂಪ್ರದಾಯ ಪದ್ಧತಿ ನಮ್ಮ ಜನರಲ್ಲಿ ಹೆಚ್ಚಿರುವುದರಿಂದ ಅದರ ಒಂದು ಡಿಮ್ಯಾಂಡ್ ಹೆಚ್ಚಿರುವುದರಿಂದ ಮತ್ತು ಜೊತೆಗೆ ತೊಗರಿಯ ಒಂದು ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಇರುವುದರಿಂದ ಇದು ಈ ಬೆಳೆ ಬೇರೆ ಬೆಳೆಗಿಂತ ಲಾಭದಾಯಕ ಅನಿಸಿರುವುದರಿಂದ ಇವತ್ತಿನ ದಿವಸ ನಾವು ಕೊಪ್ಪಳ ಜಿಲ್ಲೆಯಲ್ಲೇ ನೋಡಿದರೆ ಹೋದ ವರ್ಷ 11,000 ಹೆಕ್ಟೇರ್ ತೊಗರಿ ಇತ್ತು. ಹೋದ ವರ್ಷ ನಾವು ಹಿಂದೆ ನೋಡಿದರೆ ಹೋದ ವರ್ಷಕ್ಕಿಂತ 2017-18 ಮೊದಲು ನೋಡಿದರೆ 16-15 ಬಟ್ 17-18 ಸುಮಾರು 31,000 ಹೆಕ್ಟೇರ್ ತೊಗರಿನ ರೈತರು ಬೆಳೀತಾ ಇದ್ದಾರೆ. ಇದ್ರ ಉದ್ದೇಶ ಅಂದರೆ ಈ ದ್ವಿದಳ ಧಾನ್ಯಗಳಲ್ಲಿ ಈ ತೊಗರಿ ಬೆಳೆ ಹೆಚ್ಚಿಗೆ ಲಾಭದಾಯಕ ಅಂತ ರೈತರಲ್ಲಿ ಕಂಡುಬಂದಿದೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಅಂದರೆ ಕಳೆದ ವರ್ಷ ಇದಕ್ಕೆ ಸಿಕ್ಕ ಬೆಲೆ ಕೂಡ ನಮ್ಮ ರೈತ ಮಿತ್ರರಿಗೆ ಉತ್ತೇಜನ ನೀಡಲಿಕ್ಕೂ ಸಾಕು. ಹೀಗಾಗಿ ಸುಮಾರು 31,000 ಹೆಕ್ಟೇರ್ ಪ್ರದೇಶದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ತೊಗರಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ಹೇಳಿದಿರಿ ನೀವು. ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಮಿತ್ರರಿಗೆ ಯಾವುದು ಉತ್ತಮವಾದ ಪದ್ಧತಿ ನಾಟಿಗೆ ಅಂತೀರಿ ನೀವು? ತೊಗರಿಯಲ್ಲಿ ಇಲ್ಲಿವರೆಗೆ ಸಾಂಪ್ರದಾಯಿಕವಾಗಿ ನಾವೇನು ಇಂಗ್ಲೀಷ್ನಲ್ಲಿ ಕನ್ವೆನ್ಷನ್ ಮೆಥಡ್ಸ್ ಅಂತೀವಿ, ಆ ಪದ್ಧತಿಯಲ್ಲಿ ರೈತರು ಈ ತೊಗರಿ ಬೆಳೆಯನ್ನು ಬಿತ್ತುವುದು ಒಂದು ಸಾಂಪ್ರದಾಯಿಕ ಪದ್ಧತಿ. ಕೂರಿಗೆಯಿಂದ ಬಿತ್ತೋದು, ಅದು 14 ಸೆಂಟಿಮೀಟ್ರ್ ಕೂರಿಗೆ ಸಾಲುಗಳಿಂದಿರ್ಬೋದು, 18 ಸೆಂಟಿಮೀಟ್ರ್ ಅಂತರದ ಕೂರಿಗೆ ಸಾಲುಗಳಿರ್ಬೋದು, ಈ ಒಂದು ಕೂರಿಗೆಯನ್ನು ಉಪಯೋಗ ಮಾಡಿಕೊಂಡು ರೈತರು ಬಿತ್ತಾ ಇತ್ತು ಒಂದು ಸಂಪ್ರದಾಯ ನಾವು ಕಾಣ್ತಾ ಇರ್ತೇವೆ ಎಲ್ಲ ಕಡೆ. ಅದು ಸರ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿ ಬಿತ್ತುವುದೇ ಒಂದು ಹವ್ಯಾಸವಾಗಿತ್ತು. ಇಲ್ಲಿ ಈ ಬೆಳೆಯಲ್ಲಿ ಏನಾಗಿದೆ ಅಂದರೆ ಸುಮಾರು 4-5 ಕೆಜಿ ಬೀಜವನ್ನು 1 ಎಕರೆಗೆ ಉಪಯೋಗ ಮಾಡ್ತಾರೆ ಬಿತ್ತುವ ಒಂದು ಪದ್ಧತಿಯಿಂದ. ಈಗ ಈ ಥರ ಪದ್ಧತಿಯಿಂದ ನಾವು ಬೆಳೆಯೋದ್ರಿಂದ ತೊಗರಿ ದೀರ್ಘಾವಧಿ ಬೆಳೆ ಆಗಿರುವುದರಿಂದ ಇದು ಏನಾಗುತ್ತೋ ನಮ್ಮ ಅಂತರ ಗಿಡದಿಂದ ಗಿಡಕ್ಕಿರ್ಬೋದು ಸಾಲಿಂದ ಸಾಲಿಗೆ ಇರ್ಬೋದು ಕಡಿಮೆ ಆಗುತ್ತೆ. ಕಡಿಮೆ ಆಗುವುದರಿಂದ 45-50 ದಿವಸದವರೆಗೂ ಆ ಬಿತ್ತಿದ ಬೆಳೆ ಬಹಳಷ್ಟು ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಹೊಲದಲ್ಲಿ ಗಿಡಗಳ ಸಂಖ್ಯೆ ಹೆಚ್ಚಿರುತ್ತೆ, ಅದನ್ನು ನೋಡಿದ ತಕ್ಷಣ ನಮಗೆ ಹೊಲ ಏನು ತೊಗರಿ ಬೆಳೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ 75-80 ದಿವಸದ ಬೆಳೆಯನ್ನು ಅಂತ ಬಂದಾಗ ಅವಾಗ ಏನಾಗುತ್ತೆ ಅಂದರೆ ಆ ಗಿಡಗಳಿಗೆ ನೀರಿನ ಕೊರತೆ ಕಾಂಪಿಟೇಷನ್, ಪೋಷಕಾಂಶದ ಕಾಂಪಿಟೇಷನ್, ದ್ವಿಷಿ ಸಂಶ್ಲೇಷಣ ಕ್ರಿಯೆಯ ಕಾಂಪಿಟೇಷನ್ ಇವೆಲ್ಲ ಏನಾಗುತ್ತೋ ಮೊಟಕುಗೊಳಿಸಿಬಿಡುತ್ತೆ. ಆ ಒಂದು ಹಂತದಲ್ಲಿ ತೊಗರಿ ಗಿಡ ಒಂದಕ್ಕೊಂದು ಕಾಂಪಿಟೇಷನ್ ಆಗಿ ಟೊಂಗೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಟೊಂಗೆಗಳ ಸಂಖ್ಯೆ ಕಡಿಮೆ ಆದರೆ ಕಾಯಿಗಳು ಕಡಿಮೆ ಆಗ್ತವೆ. ಕಾಯಿಗಳು ಕಡಿಮೆ ಆದರೆ ಆದ ಕಾಯಿಯಲ್ಲಿ ಸ್ವಲ್ಪ ಕಾಯಿಗಳು ಕಾಳು ಚೆನ್ನಾಗಿ ಆಗ್ತವೆ, ಒಂದು 30% ಕಾಳು ಜೊಟ್ಟಾಗ್ತವೆ. ಅಂದರೆ ಇದ್ರ ಜೊತೆಗೆ ಆ ಥರ ನಾವು ಹೆಚ್ಚಿಗೆ ಪ್ರಮಾಣದ ಬೀಜ ನಾವು ಉಪಯೋಗ ಮಾಡಿದ್ದಕ್ಕೆ ಆದರೆ 4-5 ಕೆಜಿ ಉಪಯೋಗ ಮಾಡ್ತಾ ಇಂಥ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೋಗ ಕೀಟಗಳ ಸಂಖ್ಯೆಯೂ ಹೆಚ್ಚಾಗುತ್ತೆ. ಯಾಕಂದರೆ ಅದಕ್ಕೆ ನಿಖರವಾಗಿರ್ತಕ್ಕಂಥ ಬೇಡಿಕೆ ಇರತಕ್ಕಂಥ ನೀರು, ಗೊಬ್ಬರ, ಆಹಾರ, ಪೋಷಕಾಂಶ ಸಿಗದೇ ಇದ್ದರೆ ಗಿಡ ಬಹಳಷ್ಟು ಮಜಬೂತಾಗಿ ಬೆಳೆಯಲ್ಲ. ಆ ಒಂದು ಸ್ಥಿತಿಯಲ್ಲಿ ಅದಕ್ಕಿರ್ತಕ್ಕಂಥ ಇಮ್ಯುನಿಟಿ ಏನೈತಲ್ಲ ಅದು ನಿರೋಧಕ ಶಕ್ತಿ ಕಳ್ಕೊಂಡ್ಬಿಟ್ಟಾಗ ನಮ್ಮ ಹೆಲೋತಿಸಿ ಏನಂತೀವಿ ಮುಖ್ಯವಾದ ಕೀಡೆ ನಮ್ಮ ತೊಗರಿಯಲ್ಲಿ ಅದು ಹೆಚ್ಚಾಗುತ್ತೆ, ನಟರೋಗ ಹೆಚ್ಚಾಗುತ್ತೆ, ಪೋಷಕಾಂಶಗಳ ಕೊರತೆ ಹೆಚ್ಚಾಗುತ್ತೆ. ಈ ಎಲ್ಲ ತೊಂದರೆಗಳಿಗೆ ಮತ್ತು ಇದನ್ನು ನೋಡಿದಾಗ ನಾವು ಇಳುವರಿ ಕಡಿಮೆ ಬರುತ್ತೆ. ಸೊ ಈ ಪದ್ಧತಿಗೆ ಒಂದು ಹೊಸ ಪದ್ಧತಿಯನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ಇದನ್ನು ಕಂಡುಕೊಂಡಿದ್ದೀವಿ, ಜೊತೆಗೆ ರೈತರ ಒಂದು ಪ್ರಾತ್ಯಕ್ಷೆಯಲ್ಲಿ ಇದನ್ನು ನಾವು ಟೆಸ್ಟ್ ಮಾಡಿದ್ದೀವಿ ಮತ್ತು ರೈತರು ವಿಜ್ಞಾನಿಗಳಿಗೆ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಯಾವ ಥರ ಅಂದರೆ 1 ಎಕರೆಗೆ ನಾವು 1 ಕೆಜಿ ಬೀಜವನ್ನು ಉಪಯೋಗ ಮಾಡೋದು. ಯಾವ ಥರ? ಸಾಲಿನಿಂದ ಸಾಲಿಗೆ 5 ಫೋಟು, ಗಿಡದಿಂದ ಗಿಡಕ್ಕೆ 3 ಫೋಟು. ಈ ಥರ ಅಂತರವನ್ನು ನಾವು ಇಟ್ಟು ನಾವು ತೊಗರಿಯನ್ನು ಬೆಳೆದಿದ್ದಾರೆ. ಸುಮಾರು 1 ಎಕರೆಗೆ 2,600 ಗಿಡಗಳು ಕೊಲ್ತವೆ ಸರ್. ಈ ಪದ್ಧತಿಯನ್ನು ನಾವು ಮಾಡಿದ್ದೇ ಆದರೆ ಅದು 45-50 ದಿವಸದಾಗ ಹೊಲ ನಮಗೆ ಏನು ಗಿಡಗಳ ಸಂಖ್ಯೆ ಕಡಿಮೆ ಕಾಣುತ್ತೆ, ಚೆಂದ ಕಾಣಲ್ಲ. ಅದಕ್ಕೆ ನಾವು ಏನು ವ್ಯತ್ಯಯ ಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 75-80 ದಿವಸ ಹೇಗೆ ಹೋದಾಗ ಅದು ಗಿಡಗಳು ಚೆನ್ನಾಗಿ ಬೆಳಕೊಂತ ಹೋಗುತ್ತೋ, ಯಾಕಂದರೆ ಅಂತರ ಹೆಚ್ಚಿಗೆ ಇರೋದ್ರಿಂದ ಸಾಕಷ್ಟು ಪೋಷಕಾಂಶ, ನೀರು, ಸಾಕಷ್ಟು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಲ್ಲ ಸಿಗೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಟೊಂಗೆ ಹೆಚ್ಚಾಗುತ್ತೆ. ಜೊತೆಗೆ ಈ ಪದ್ಧತಿಯೊಳಗೆ ನಾವು 55 ದಿವಸದ ಇದ್ದಾಗ ಮೂಗು ಚೂಟುವುದು ಅಥವಾ ಕೊಂಡಿ ಚೂಟುವುದು ಅಂತೀವಿ, ಕೊಂಡಿ ಚೂಟಿದರೆ ನಮಗೆ ಟೊಂಗ್ಲಿ ಆಗಲಿಕ್ಕೆ ಅನುಕೂಲ ಹೆಚ್ಚಾಗುತ್ತೆ, ಒಂದು ಗಿಡದ ಹೆಚ್ಚಿಗೆ ಟೊಂಗೆ ಆಗ್ತವೆ. ಈ ಪದ್ಧತಿಯೊಳಗೆ ಹುಮ್ನಾಬಾದ್ ತಾಲೂಕಿನಾಗ ಚಿಟುಕುಪ್ಪ ಅಂತ ಒಂದು ಹಳ್ಳಿ ಐತ್ರಿ, ಸಾಕಷ್ಟು ಜನ ರೈತರು. ಆ್ಯಕ್ಚುಲಿ ಒಬ್ಬ ಮೇಲ್ದೊಡ್ಡೆ ಅಂತ ಒಬ್ಬ ರೈತ ಅದಾನೆ ಸರ್. ಅವನು 1 ಎಕರೆಯಲ್ಲಿ ಈ ಥರ ಪದ್ಧತಿಯೊಳಗೆ 1 ಗಿಡಕ್ಕೆ 1 ಕೆಜಿ ಇಳುವರಿನ ತೆಗೆಯುವಂಥ ಪ್ರಯತ್ನ ಅವನು ಮಾಡ್ತಾಯಿದ್ದಾನೆ. 3 ವರ್ಷದಿಂದ ಅವನು ಸಂಕಲ್ಪ ಮಾಡಿದ್ದ, ಇಲ್ಲ ಸರ್, ನಾನು ಈ ಪದ್ಧತಿಯಿಂದ ಒಂದು ವರ್ಷ 800 ಗ್ರಾಮ್ ತೊಗೊಂಡ ಒಂದು ಗಿಡಕ್ಕೆ, ನೆಕ್ಸ್ಟ್ ಇಯರ್ ನಾನು 1 ಕೆಜಿ ತೊಗೊಂತೇನೆ ಅಂತೇಳಿ ಸಂಕಲ್ಪ ಮಾಡಿದ್ದ, ಅದೇ ಥರ 1 ಕೆಜಿ ಒಂದು ಗಿಡಕ್ಕೆ ತೊಗೊಂಡ. ಅಂದರೆ 1 ಎಕರೆಗೆ 2600 ಗಿಡ ಆದರೆ, 1 ಗಿಡಕ್ಕೆ 1 ಕೆಜಿ ಬಂದರೆ 1 ಎಕರೆಗೆ ಸುಮಾರು 26 ಕ್ವಿಂಟಲ್ ಅವನು ಇಳುವರಿ ತೆಗೆದಿದ್ದಾನೆ. ಸೊ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸುವುದರಿಂದ ಬೀಜದ ಪ್ರಮಾಣ ಕಡಿಮೆ, ಮತ್ತು ರೋಗ ಕೀಡೆ ಕಡಿಮೆ ಆಗುತ್ತೆ, ಪೋಷಕಾಂಶ ಇದೆಲ್ಲ ಸರಿಯಾಗಿ ಸಿಗುತ್ತೆ, ಮತ್ತು ಇದೆಲ್ಲದರ ಜೊತೆಗೆ ಇಳುವರಿನೂ ಹೆಚ್ಚಾಗುತ್ತೆ. ಇಳುವರಿ ನಾವು ಸರ್ವಸಾಧಾರಣವಾಗಿ ಇಲ್ಲೇ ಸಾಧಾರಣವಾದ ಆಳವಾದ ಕಪ್ಪು ಮಣ್ಣು ಇರ್ಬೋದು, ಅಲ್ಲಿ ನಾವು ಭಾಳ ಅಂದರೆ 4-5 ಕ್ವಿಂಟಲ್ ತೆಗಿಬೋದು. ಸಾಧಾರಣವಾಗಿ ಶ್ಯಾಲೋ ಸಾಯಿಲ್ಸ್ ಅಥವಾ ಮರಳು ಮಿಶ್ರಿತ ಸ್ಯಾಂಡಿಲೂಮಿ ಸಾಯಿಲ್ ಇಂಥಲ್ಲಿ ನಾವು ಭಾಳ ಅಂದರೆ 3-4 ಕ್ವಿಂಟಲ್ನು 2.5-3 ಕ್ವಿಂಟಲ್ನು ನಮ್ಮ ರೈತರು ತೆಗಿತಾ ಇದ್ದಾರೆ ಸಾಂಪ್ರದಾಯಿಕ ಪದ್ಧತಿಯಿಂದ. 3-4 ಕ್ವಿಂಟಲ್ ನಾವು ಬಿತ್ತು ಪದ್ಧತಿಯಿಂದ ತೆಗಿತೇವೆ, ನಾಟಿ ಪದ್ಧತಿಯಿಂದ ಆ ಒಂದು ಅಂತರದಲ್ಲಿ 5-3 ಅಂತರದಲ್ಲಿ ಅವನು 26 ಕ್ವಿಂಟಲ್ ತೆಗೆದಿದ್ದಾನೆ. ಅಷ್ಟು ನಮಗೆ ಆಗಲಿಲ್ಲ ಅಂದರೂ ಸಹಿತ 15 ಕ್ವಿಂಟಲ್, ಅದರ ನಾವು 60% ಇಡಲಾಗಿ 15 ಕ್ವಿಂಟಲ್ ಸಹ ನಾವು 1 ಎಕರೆಗೆ ತೆಗೆದ್ರೂ ತೊಗರಿ ಅಂತ ಲಾಭದಾಯಕ ಬೆಳೆ ಯಾವುದೂ ಆಗಲ್ಲ. ನೀವು ಇವತ್ತಿನ ದಿವಸ ಮಾರ್ಕೆಟ್ನಾಗ ನೋಡಿದ್ರೆ 5,000-1 ಕ್ವಿಂಟಲ್ ಹಿಡಿದ್ರೆ ಅವನದು ಎಷ್ಟಾಗುತ್ತೆ ನೋಡ್ರಿ, 26 ಕ್ವಿಂಟಲ್. 26 ಕ್ವಿಂಟಲಿಗೆ 120,000 ರೂಪಾಯಿ ಆಗುತ್ತೆ, ಅರೌಂಡ್ 118,000 ರೂಪಾಯಿ. ಅಟ್ಲೀಸ್ಟ್ ನಮ್ಮ ಪದ್ಧತಿಯೊಳಗೆ ನಮ್ಮಲ್ಲಿ ನಾವು ಪ್ರಾರಂಭ ಮಾಡಿದಾಗ ಕಡಿಮೆ ಅಂದರೂ 60,000 ರೂಪಾಯಿ ಇಳುವರಿಯನ್ನು ನಾವು ತೊಗರಿ ಬೆಳೆಯಲ್ಲಿ ತೆಗಿಬೋದು 1 ಎಕರೆಯಲ್ಲಿ. ಇದನ್ನು ನಾವು ಬೇಕಂದರೆ ನೀವು ಈಗ ನಾವು ಈ ಒಂದು ಬೆಳೆಯನ್ನು ನಾವು ಭತ್ತಕ್ಕೆ ಹೋಲಿಸಿದಾಗೂ ಸಹಿತ ಸರ್ವಸಾಧಾರಣ ನಾವು ಸಂಶೋಧನೆ ಮಾಡಿದ್ದೈತಿ, ರೈತರ ಜೊತೆಗೆ ಕೂಡಿ ಪಾರ್ಟಿಸಿಪೇಟ್ರಿ ಅಪ್ರೋಚಿಂದ ಸಂಶೋಧನೆ ಮಾಡಿದ್ದೀವಿ. ಅಲ್ಲಿ ರೈತರ ಸರಾಸರಿ ಇಳುವರಿ, ಅವನು ಸಿಗತಕ್ಕಂಥ ಆದಾಯ ಖರ್ಚು ತೆಗೆದು ನಿವ್ವಳ ಲಾಭ ಏನಂತೇವೆ ನಾವು, ಈ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ 16-18,000 ರೂಪಾಯಿ ಸರ್ ಅವ್ಗೆ ಸಿಗ್ತಕ್ಕಂಥದ್ದು. ಈಗ ನೋಡಿ ಅಲ್ಲಿ 16-18,000 ರೂಪಾಯಿ ನಾವು ತೆಗಿತೀವಿ ಅಂದರೆ ಅಲ್ಲಿ ಏನಾಗುತ್ತೆ ಗೊತ್ತಾ, 24 ನಾವು 20-24,000 ರೂಪಾಯಿ ಖರ್ಚು ಬರುತ್ತೆ 1 ಎಕರೆಗೆ. ನಮಗೆ ಇಳುವರಿ ಬರ್ತು 35-38,000 ರೂಪಾಯಿ. ಯಾವಾಗ 1 ಎಕರೆಗೆ 28 ಕ್ವಿಂಟಲ್ ಅಥವಾ 30-32 ಬ್ಯಾಗ್ 1 ಎಕರೆಗೆ ತೆಗೆದಾಗ ಸರ್ವಸಾಧಾರಣ ಅಷ್ಟು ಇಳುವರಿ ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಒಳ್ಳೆಯ ಒಂದು ಅಚ್ಚುಕಟ್ಟು ಪ್ರದೇಶ, ನೀರು ಚೆನ್ನಾಗಿದ್ದು ಭತ್ತ ಬೆಳೀಲಿಕ್ಕೆ ಭಾಳಷ್ಟು ಒಳ್ಳೆಯ ಒಂದು ಅವಕಾಶ ಇದ್ದಲ್ಲಿಯೂ ಸಹ ಅವರ ನಿವ್ವಳ ಆದಾಯವನ್ನು ನೋಡಲಾಗಿ ಓನ್ಲಿ 14-18,000 ರೂಪಾಯಿ ಇದೆ. ನಾವು ತೊಗರಿಯಲ್ಲಿ 50-60,000 ರೂಪಾಯಿ ತೆಗಿಬೋದು. ಇದಕ್ಕೆ ನಾವು ಖರ್ಚು ನಾವು ಲೆಕ್ಕ ಹಾಕಿದಾಗ 12-13,000 ರೂಪಾಯಿ ಖರ್ಚು ಬರುತ್ತೆ. ಇನ್ನೂ ಕಡಿಮೆ ಖರ್ಚು ಮಾಡಿದರೆ ಇನ್ನೂ ನಾವು 3-4,000 ರೂಪಾಯಿ ಖರ್ಚಿನಲ್ಲಿ ಉಳಿತಾಯ ಮಾಡ್ಬೋದು. 12,000 ರೂಪಾಯಿ ನಾವು ಖರ್ಚು ಮಾಡೇವು ಅಂದ್ರೆ 60,000ದಾಗ 12,000 ತೆಗೆದ್ರೆ ನಿವ್ವಳ 48,000 ರೂಪಾಯಿ, ರೌಂಡ್ 40,000 ರೂಪಾಯಿ 1 ಎಕರೆಗೆ ನಮಗೆ ನಿವ್ವಳ ಆದಾಯ ಬಂದೈತೆ ಅಂದರೆ ಅದರಂಥ ಲಾಭದಾಯಕ ಬೆಳೆ ಯಾವುದೂ ಇಲ್ಲ ಇವತ್ತಿನ ದಿವಸ ಈ ನಾವು ಬೆಳೀತಂತೆ. ನಾವು ಭತ್ತಕ್ಕೆ ಹೋಲಿಸಿದಾಗ ಬೇರೆ ಬೆಳೆಗೆ ಇನ್ನೂ ನಾವು ಹೋಲಿಸಿದಾಗ ಈ ಒಂದು ಬೆಳೆ ಲಾಭದಾಯಕ ಇದೆ. ಆ ದೃಷ್ಟಿಯಿಂದ ಈ ನಾಟಿ ಪದ್ಧತಿಯ ಲಾಭವನ್ನು ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕು. ಈ ನಾಟಿ ಪದ್ಧತಿಯಿಂದ ನಾನು ಹೇಳ್ತಾ ಇದ್ದೆ, ಇದರ ಬರ್ತಕ್ಕಂಥ ಇದಕ್ಕೆ ಮುಖ್ಯವಾದಂಥ ಹೆಲ್ವೆತಿಸ್ ಕೀಡೆ ಇದರ ಪ್ರಮಾಣ ಕಡಿಮೆ ಆಗುತ್ತೆ. ಈ ಬರ್ತಕ್ಕಂಥ ನಾಟಿ ಏನು ನಾವು ನಟೆ ರೋಗ ಸಹಿತ ಕಡಿಮೆ ಆಗುತ್ತೆ. ಈ ಥರ ಪದ್ಧತಿಯಿಂದ ನಾವು ಉಪಯೋಗ ಮಾಡೋದ್ರಿಂದ ನಿವ್ವಳಲಾದ ಲಾಭ ಹೆಚ್ಚು ಮಾಡಿಕೊಂಡು ಖರ್ಚು ಕಡಿಮೆ ಮಾಡ್ಬೋದು. ಇವಾಗ ಈ ನಾಟಿ ಪದ್ಧತಿಯಿಂದ ತೊಗರಿ ಬೆಳೆ ಬೇಸಾಯದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಹೋಲಿಕೆಯಾಗಿ ಭತ್ತದ ಬೇಸಾಯದ ಬಗ್ಗೆನೂ ಅದಕ್ಕೆ ಬರೋ ತಗಲುವ ಖರ್ಚ ವೆಚ್ಚದ ಬಗ್ಗೆನೂ ಹೇಳಿದ್ರಿ. ಆದರೆ ಅದರ ಜೊತೆಗೆ ಈಗ ಭತ್ತದ ಬೇಸಾಯ ಮಾಡಲಿಕ್ಕೆ ಸಾಕಷ್ಟು ನೀರಿನ ಆಶ್ರಯ ಬೇಕಾಗತ್ತೆ. ಆದರೆ ತೊಗರಿ ಬೆಳೆಗೆ ಒಂದು ಅಡ್ವಾಂಟೇಜ್ ಅಂದರೆ ಇದಕ್ಕೆ ಬಹಳಷ್ಟು ನೀರು ಬೇಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಭಾಗದ ರೈತರಿಗೆ ತೊಗರಿ ಒಂದು ಆಶಾದಾಯಕ ಬೆಳೆ ಆಗ್ಬೋದಾ ಹೇಗೆ? ಹೌದು, ಯಾಕಂದರೆ ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೆ ಪ್ರದೇಶ ಕಡಿಮೆ ಇರೋದರಿಂದ ಅದು ನಮ್ಮ ಇಲ್ಲಿ ಬರ್ತಕ್ಕಂಥ ಯಲಬುರ್ಗ ತಾಲೂಕು, ಕುಷ್ಟಗಿ ತಾಲೂಕು ಮತ್ತು ಕೊಪ್ಪಳ ತಾಲೂಕಲ್ಲಿ ನೀರಾವರಿ ಸೌಲಭ್ಯ ಕಡಿಮೆ ಇರೋದರಿಂದ ಈ ತೊಗರಿ ಬೆಳೆಯನ್ನು ಬೆಳೀಲಿಕ್ಕೆ ಬಹಳಷ್ಟು ಅವಕಾಶ ಹೆಚ್ಚಾಗಿದೆ. ಯಾಕಂದರೆ ನಾವು ಭತ್ತ ಬೆಳಿಬೇಕಾದರೆ ಸಾಕಷ್ಟು ನೀರು ಬೇಕು. ಇದರಲ್ಲಿ ನಾವು ಈ ಒಂದು ಬೆಳೆಯನ್ನು ಮಳೆಯಾಶ್ರಿತದಲ್ಲೂ ಬೆಳಿಬೋದು. ನಾವು ಇದರಲ್ಲಿ ಒಂದು ಅಥವಾ ಎರಡು ಸಂರಕ್ಷಣೆ ಮಾಡಲಿಕ್ಕೆ ಅಂದರೆ ಜೀವ ಉಳಿಸ್ಲಿಕ್ಕೆ ಒಂದು ಅಥವಾ ಎರಡು ನೀರನ್ನು ನಾವು ಕೊಟ್ಟಿದ್ದೇ ಆಗಿದ್ದರೆ ಏನು 1 ಎಕರೆಗೆ ಏನು 2,600 ಕೆಜಿ ನಮ್ಮ ಒಂದು ಟಾರ್ಗೆಟ್ ರೈತರದಿದೆ, ಅಟ್ಲೀಸ್ಟ್ 18 ಕ್ವಿಂಟಲರ ನಾವು ಮುಟ್ಟುವ ಸಾಧ್ಯತೆಗಳು ಹೆಚ್ಚಿದವು. ಈಗ ತಮ್ಮ ಅನುಭವದ ಪ್ರಕಾರ ನಿಮ್ಮ ವಿಸ್ತೀರ್ಣ ಕ್ಷೇತ್ರದಲ್ಲಿ ಈಗಾಗಲೇ 31,000 ಹೆಕ್ಟೇರ್ನಲ್ಲಿ ಈ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರಿ ನೀವು. ಈ ರೈತರಿಗೆ ಪೂರಕವಾಗಿ ಯಾವ್ಯಾವ ರೀತಿಯ ತಾಂತ್ರಿಕ ಸಹಾಯವನ್ನು ತಾವು ನೀಡ್ತಾ ಇದ್ದೀರಿ ತಮ್ಮ ಕೇಂದ್ರದ ಮುಖಾಂತರ? ಸರ್, ನಮ್ಮ ಕೇಂದ್ರದಿಂದ ತೊಗರಿ ಬಿತ್ತಲಿಕ್ಕೆ ನಾವು ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿ ಕೊಡ್ತೇವೆ. ಮುಖ್ಯವಾಗಿ ಇವತ್ತು ತೊಗರಿಯಲ್ಲಿ TS3R ಅಂತೇಳಿ ಒಂದು ಒಳ್ಳೆಯ ತಳಿ ಇದು, ನಮಗೆ ಬರ್ತಕ್ಕಂಥ ನಟೆ ರೋಗ ಏನು ವೈರಸ್ನಿಂದ ಬರ್ತಕ್ಕಂಥ ನಟೆ ರೋಗದ ನಿರೋಧಕ ಶಕ್ತಿ ಇದೆ. ಈ ಒಂದು ತಳಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ ಬಿಡುಗಡೆ ಮಾಡಿದ್ದೇವೆ, ಅಭಿವೃದ್ಧಿಪಡಿಸಿದೆ. ಈ ತಳಿಯನ್ನು ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಾದಂಥ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಈ ಬೀಜ ಸಿಗ್ತಾ ಇದೆ. ಇಂಥ ಬೀಜನ ಉಪಯೋಗ ಮಾಡಿ ಅಂತ ರೈತ ಬಾಂಧವರು ಹೇಳ್ತೇವೆ. ಜೊತೆಗೆ ರೈತ ಬಾಂಧವರಲ್ಲಿ ಬೀಜೋಪಚಾರದ ಒಂದು ಮಾಹಿತಿ ಕಡಿಮೆ ಇರೋದರಿಂದ ಬೀಜೋಪಚಾರ ಮಾಡಿ ನೀವು ತೊಗರಿ ನಾಟಿ ಮಾಡಿ ಅಥವಾ ಬಿತ್ತಿ ಅಥವಾ ಊರ್ರಿ ಅಂತ ನಾವು ರೈತರಿಗೆ ತಾಂತ್ರಿಕ ಮಾಹಿತಿ ಕೊಡ್ತೇವೆ. ಏನು ಬೀಜೋಪಚಾರ? ಮುಖ್ಯವಾಗಿ ಮೂರು ವಿಧವಾದಂಥ ಒಂದು ಬೀಜೋಪಚಾರ. ಒಳ್ಳೆಯದಾಗಿ ಬೆಳೆ ಪೌಡರ್ ಅಂತೇವೆ ನಾವು ರೈತ ಸಂಪರ್ಕ ಕೇಂದ್ರದ ನಮ್ಮ ಗ್ರಾಮ ಭಾಷೆಯಲ್ಲಿ ಅದಕ್ಕೆ ನಾವು ಟ್ರೈಕೋಡರ್ಮಾ ಅಂತೇವೆ. ಈ ಒಂದು ಗೊಬ್ಬರವನ್ನು ನಾವು 1 kg ಹಾಗೆ 4 gram ಅಂತ ನಾವು ಪ್ರಮಾಣ ಹೇಳ್ತೇವೆ. ಅದನ್ನು 4-10 gram ಇದನ್ನು ಬೆಳೆ ಪೌಡರ್ ಹಚ್ಚೋದ್ರಿಂದ ಇದು ಏನು ಮಾಡುತ್ತಂತ ತೊಗರಿಯಲ್ಲಿ ಬರ್ತಕ್ಕಂಥ ವೈರಸ್ ರೋಗಗಳನ್ನು ತಡೆ ಹಿಡಿತೈತೆ ಸರ್. ಎಲ್ಲಿವರೆಗೆ 45-50 ದಿವಸದವರೆಗೂ ಸಹ ಯಾವುದೇ ವೈರಸ್ ರೋಗ ಬರದೇ ಇರಲಾರ್ದಂಗೆ ನೋಡ್ಕೊಳ್ಳೋಂಥ ಶಕ್ತಿ ಈ ಟ್ರೈಕೋಡರ್ಮಾಗಿದೆ. ಒಂದು ಎರಡನೇ ಬೀಜೋಪಚಾರ ಅಂದರೆ ಅದು ಕರೆ ಪೌಡರ್ ರೈಜೋಬೇಮ್ ಅಂತ ಹೇಳ್ತಾ ಇದ್ದೇವೆ. ಇದು ಅನುಜೀವಿ ಗೊಬ್ಬರ. ಇದು ನಾವು 1 ಎಕರೆಗೆ ಸುಮಾರು 200 gram ನೀವು ಹಚ್ಚಿ ಬೀಜಕ್ಕೆ ಉಪಯೋಗ ಮಾಡ್ಬೇಕಂತ ಹೇಳ್ತೀವಿ. ಇದರ ಒಂದು ಏನು ಮಾಡ್ತೈತಪ್ಪ, ಆ್ಯಕ್ಚುಲಿ ನಾವು ಒಕ್ಕಲ್ತನ ಮಾಡ್ಬೇಕಂದ್ರೆ ಜಾಣತನದಿಂದ ಒಕ್ಕಲ್ತನ ಮಾಡಬೇಕು. ಏನೇ ನಾವು ಉಪಯೋಗ ಮಾಡ್ಬೇಕಾದ್ರೆ ಅದರ ಕೆಲಸ ಅರಿತು ನಮ್ಮ ರೈತರು ಮಾಡಬೇಕು. ಈ ಒಂದು ರೈಜೋಬೇಮ್ ಏನು ಕೆಲಸ ಮಾಡುತ್ತಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಏನು ನಮ್ಮ ಯೂರಿಯಾ ಸಾರಜನಕ ಗೊಬ್ಬರನ ಈ ಒಂದು ರೈಜೋಬೇಮ್ ನೂಡಲ್ಸು ಆ ತೊಗರಿ ಬೆಳೆಯಲ್ಲಿ ಬೇರಿನಲ್ಲಿ ನೂಡಲ್ಸ್ ಆಗಿ ಆ ನೂಡಲ್ಸಿಂದ ನಮ್ಮ ನೈಸರ್ಗದಲ್ಲಿ ಸಿಗ್ತಕ್ಕಂಥ ಸಾರಜನಕ ಗೊಬ್ಬರವನ್ನು ಸ್ಥಿರೀಕರಣ ಮಾಡ್ತೈತಿ. ಅಂದರೆ ಇಂಥ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಸುಮಾರು 24-25% ಸಾರಜನಕ ಗೊಬ್ಬರ ನಾವು ಕಡಿಮೆ ಮಾಡ್ಬೋದು. ಇದು ಸಾವಯವ ರೂಪದಲ್ಲಿ ಸಿಗ್ತೈತೆ ಸರ್ ಈ ಗೊಬ್ಬರ. ಇದೊಂದು. ಇನ್ನೊಂದು ಬೀಜೋಪಚಾರ ಅಂದರೆ PSB ಅಂತೇಳಿ, ಫಾಸ್ಫರಸ್ ಸೊರೋಬರೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಇದು ಏನು ಮಾಡ್ತೈತೆ ಅಂದರೆ ಇದನ್ನು ನಾವು 200 gram 1 ಎಕರೆಗೆ ಉಪಯೋಗ ಮಾಡ್ಬೇಕಂತ ಹೇಳ್ತೀವಿ. ಇದು ಏನು ಮಾಡುತ್ತಂದರೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ರಂಜಕ ನಮ್ಮ ತೊಗರಿ ಗಿಡಗೆ ಸಿಗದೇ ಇರತಕ್ಕಂಥ ಫಾರ್ಮ್ನಲ್ಲಿರ್ತೈತೆ. ಈ ಒಂದು ಬ್ಯಾಕ್ಟೀರಿಯಾ ಅದು ಸಿಗದೇ ಇರತಕ್ಕಂಥ ಫಾಸ್ಫರಸ್ ರಂಜಕ ಪ್ರಮಾಣವನ್ನು ಮಣ್ಣಿನಲ್ಲಿ ನಮ್ಮ ತೊಗರಿ ಗಿಡಗೆ ಸಿಗುವಂಥ ಪ್ರಮಾಣದಲ್ಲಿ ಬದಲಾಯಿಸತಕ್ಕಂಥ ಶಕ್ತಿ ಈ ಬ್ಯಾಕ್ಟೀರಿಯಾಗಿದೆ. ಈ ಮೂರು ಬೀಜೋಪಚಾರ ಕೊಡೋದ್ರಿಂದ ಸರಿ ಸಾಧಾರಣ 100-140 rupees ಖರ್ಚು ಮಾಡಿ. ಈ 100-140 rupees ಖರ್ಚಿನಾಗ ಇಷ್ಟೆಲ್ಲ ಉಪಯೋಗಗಳು ಬೀಜೋಪಚಾರದಲ್ಲಿದ್ವು. ಇಷ್ಟು ಮಾಡಿದ್ದೇ ಆದರೆ ರೈತ ಈ ಥರ ಬೀಜೋಪಚಾರ ಮಾಡಿದ್ರೆ ಒಳ್ಳೆಯ ಇಳುವರಿನ ತೆಗಿಬಹುದು. ತೊಗರಿ ಬೆಳೆಯಲ್ಲಿ ಪರಿಪೂರ್ಣ ಇಳುವರಿ ಪಡ್ಕೊಳ್ಳಿಕ್ಕೆ ಬೀಜೋಪಚಾರ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರಿ ಮರರೆಡ್ಡಿ ಅವರೇ. ಇದ್ರ ಜೊತೆಗೆ ಈಗ ಬೆಳೆದು ನಿಂತ ತೊಗರಿ ಬೆಳೆಗೆ ಕಾಡುವ ರೋಗಗಳು ಅಥವಾ ಕೀಟಗಳು ಏನೇನು ಅಂತೀರಿ, ಮತ್ತು ಅವುಗಳ ನಿರ್ವಹಣೆ ಹೇಗೆ ಸರ್? ಮುಖ್ಯವಾಗಿ ತೊಗರಿಯಲ್ಲಿ ಕೀಡೆ ಒಂದು ಕಾಟ, ಅದು ಹೆಲಿಯೋತಿಸ್ ಅಂತೇಳಿ. ಆ ಕೀಡೆ ನಿರ್ವಹಣೆಯನ್ನು ನಾವು ಬಹಳಷ್ಟು ಜಾಣತನದಿಂದ ಮಾಡಬೇಕಾಗತ್ತೆ. ಯಾಕಂತಂದರೆ ಅದು 55-60 ದಿವಸದಾಗ ಬರುತ್ತೆ. ಅಲ್ಲಿ ನಾವು ಏನು ಮಾಡಬೇಕಂತಂದ್ರೆ ಗಿಡವನ್ನು ಒಂದು ಈ ಒಂದು ಹಂತದಲ್ಲಿ ಗಿಡದಲ್ಲಿ ನಾವು ಹೋಗಿ ಚೆಕ್ ಮಾಡಬೇಕು. 5-10 ಗಿಡ, ಚಿಕ್ಕೆ, ಕರಿಚಿಕ್ಕೆ, ಕಂದು ಚಿಕ್ಕೆ, ಕೆಂಪು ಚಿಕ್ಕೆ, 2-3 ಹುಳ ಈ ಟೈಪ್ ಇದ್ದು ಅಂದರೆ ಒಂದು ಗಿಡದಲ್ಲಿ, ಅವಾಗ ಏನಾಗುತ್ತೆ ನಾವು ಎಣ್ಣೆ ಹೊಡಿಬೇಕು. ಆ ಒಂದು ಟೈಮ್ ಒಳಗೆ ಅವೇನು ಚಿಕ್ಕ ಚಿಕ್ಕಿರ್ತವಲ್ಲ ಅವ ತತ್ತಿಗಳ ಸಂಖ್ಯೆ. ಅವಾಗ ಏನು ಮಾಡಬೇಕು ನಾವು ಅದಕ್ಕೆ ಏನು ತತ್ತಿನಾಶಕವನ್ನೇ ಉಪಯೋಗ ಮಾಡ್ಕೋಬೇಕು. ಏನಪ್ಪ ತತ್ತಿನಾಶಕ? ಪ್ರೊಫೆನಫಾಸ್. ಅದನ್ನು ನಾವು 2 ml 1 liter ನೀರಿಗೆ ಹಾಕಿ ಉಪಯೋಗ ಮಾಡಬೇಕು. ಸರ್ವಸಾಧಾರಣ 1 ಎಕರೆಗೆ 200 liter ನೀರು ದ್ರಾವಣವನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅಂದರೆ ಗಿಡ ತೊಯ್ಯುವಂಗೆ ಪ್ರಮಾಣ ದ್ರಾವಣ ಆಗುತ್ತೆ ಒಂದು. ಮತ್ತು ಲಾರ್ವಾಗೆ ಮೊನೊಕ್ರೋಟೋಫಾಸ್ 2 ml ಕಡಿಮೆ ಖರ್ಚಿಂದ, ಅದು 100-140 rupees ನಮ್ಮ ಅಗ್ರೋ ಕೇಂದ್ರದಲ್ಲಿ ಸಬ್ಸಿಡಿ ಒಳಗೆ ಸಿಗುತ್ತೆ. ಇದೊಂದು ಉಪಯೋಗ ಮಾಡಿ ಹೊಡೆದಿದ್ದೇ ಆದರೆ ಮತ್ತೊಂದು 20-30 ದಿವಸ ಯಾವುದೇ ಕೀಡೆ ಬರೋದಿಲ್ಲ. ಬಟ್ ನಮ್ಮ ರೈತ ಬಾಂಧವರು ಏನು ಮಾಡ್ತಾಯಿದ್ದಾರೆ ಅಂದರೆ 4-5 ದಿವಸ ಅದಕ್ಕಲ್ಲೇ ಒಂದು ಎಣ್ಣೆ ಹೊಡಿಬೇಕು. ಅದು ತತ್ತಿನಾಶಕ ಅಂತೂ ಗುರುತಿಲ್ಲ, ಬೇರೆ ಅಂದು ವಿಚಾರ ಮಾಡಲ್ಲ. ಅಂದರೆ ಹೈ ಏನು ವಿಷ ಇದ್ದಂಥದ್ದು, ಬೇರೆ ಬೇರೆ ಕೆಮಿಕಲ್, 1800, 2000, 3000. ಈ ಕೆಮಿಕಲ್ ಅನ್ನೋಕ್ಕಿಂತ 2500-3000 ಒಂದೊಂದು ಲೀಟರ್ ಎಣ್ಣೆನೂ ಹೊಡಿತಾರೆ. ಅದು ಅವಶ್ಯಕತೆ ಇಲ್ಲ. ಎಷ್ಟು ರೊಕ್ಕ ಕೊಟ್ಟರು ಸಹಿತ ತತ್ತಿ ನಾಶಕ ಹೊಡೆದ್ರೆ ತತ್ತಿ ಸಾಯುತ್ತೆ. ಅವ್ರೇನು ಮಾಡ್ತಾರೆ, ಹುಳುಗಳನ್ನ ಸಾಯ್ತಾರೆ. ಅಂದರೆ ಏನಾಗುತ್ತೆ, ಹುಳುಗಳನ್ನ ಸಾಯಿಸೋಕ್ಕೆ ನಾವು ಎಣ್ಣೆ ಉಪಯೋಗ ಮಾಡ್ತಾರೆ ರೈತರು ಹೆಚ್ಚಿಗೆ ರೊಕ್ಕ ಖರ್ಚು ಮಾಡಿ. ಬಟ್ ತತ್ತಿನೂ ಕೊಂದು ಹುಳುಗಳನ್ನ ಕೊಂದರೆ ಅವು ಕಡಿಮೆ ನಿರ್ವಹಣೆ ಭಾಳಷ್ಟು ಅಚ್ಚುಕಟ್ಟವಾಗಿ ಆಗುತ್ತೆ. ಮತ್ತು ಜೊತೆಗೆ ಒಂದೇದ್ದು, ಆಮೇಲೆ ನಾನು ಒಂದು ಸಿಂಪರಣೆ ಹೇಳಿದೆ, ಎರಡನೇ ಸಿಂಪರಣೆಯಾಗಿ ಒಂದು ಈ ಥರ ಮಾಡಿದರೆ ಒಂದು 25-30 ದಿವಸ ಯಾವುದು ಹುಳ ಕಾಣಲ್ಲ. ತದನಂತರ ಒಂದು 90-95 ದಿವಸ ಆದಾಗ ಬೇವಿನ ಬೀಜದ ಕಷಾಯನ ನಾವು ಉಪಯೋಗ ಮಾಡಬೇಕಾಗತ್ತೆ ಆ ಥರ ಹುಳುಗಳು ಬಂದಾಗ. ಇದನ್ನು ಹೆಂಗೆ ಇವನ್ನ ನಾವು ಬೇವಿನ ಬೀಜದ ಕಷಾಯನ ರೈತರು ತಮ್ಮ ಮನೆಯಲ್ಲೇ ತಾವು ತಯಾರು ಮಾಡ್ಕೋಬಹುದು. ಹೇಗೆ ಅಂದರೆ ಒಂದು ಎಕರೆಗೆ ಒಂದು 10 ಕೆಜಿ ಬೇವಿನ ಬೀಜ ತೊಗೋಬೇಕು, ಅದನ್ನು ಒಂದು 15-20 ಲೀಟ್ರ್ ನೀರಿನಲ್ಲಿ ಒಂದು 24 ತಾಸು ನೆನಾಕಿಡಬೇಕು. ಅದರಲ್ಲಿ 300 ವಿಷಗಳ ಕಣಗಳಿದಾವೆ, ನಿಂಬೂಡಿನ್ನು, ಅಜಾಡೆಕ್ಟಿನ್ನು, ನಿಂಬಿನ್ನು, ನಿಂಬುಸಿಡಿನ್ನು, ಈ ಥರ 300 ವಿಷಗಳು ಅವೆಲ್ಲ ನಮ್ಮ ಒಂದು ಕೀಟಗಳಿಗೆ ರಾಮಬಾಣ ಆಗಿ ಕೆಲಸ ಮಾಡ್ತವೆ. ಇದನ್ನು ನಾವು ತೊಗೊಂಡು ಅದನ್ನೆಲ್ಲ ಸ್ವಲ್ಪ ಏನು ನಾವು ಜಜ್ಜಿ ಅದರಿಂದ ರಸವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತಿನ್ನು ಏನು ತಿಳುವಾದಂಥ ಒಂದು ಅರಿವಿಯಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೊಲ್ಯೂಷನ್ ದ್ರಾವಣ ರೆಡಿ ಮಾಡಿಕೊಂಡು ಬಂದಂಥ ದ್ರಾವಣವನ್ನು ನಾವು 200 ಲೀಟ್ರಿಗೆ ನೀರಿಗೆ ದ್ರಾವಣಕ್ಕೆ ಮಿಕ್ಸ್ ಮಾಡಿ ಅದನ್ನು ನಾವು ಅದಕ್ಕೆ ಒಂದು 200 ಗ್ರಾಮ್ ಸೋಪಿನ ಪೌಡರ್ ಹಾಕಿದ್ರೆ ಮಾತ್ರ ಕೆಳಗೆ ಎಷ್ಟು ದಪ್ಪ ಇರ್ತೈತಿ ಮ್ಯಾಗ ಅಷ್ಟು ದಪ್ಪ ಇರ್ತೈತಿ, ಇಲ್ಲ ಅಂದರೆ ಏನಾಗ್ಬಿಡ್ತೈತಿ ಎಲ್ಲ ವಿಷಗಳು ಕೆರಕ್ಕೆ ಕುಂದಿರ್ತವೆ ಮ್ಯಾಗ ನೀರು ನಿಂತು ಬಿಡುತ್ತೆ. ಈ ಥರ ನಾವು ಉಪಯೋಗ ಮಾಡೋದ್ರಿಂದ ಎಣ್ಣೆ ಸ್ಪ್ರೇನ ಅದೇನಾಗುತ್ತಂದ್ರೆ ಈ ಥರ ಎಣ್ಣೆ ಹೊಡಿದ್ರಿಂದ ಬೇವು ವಿಷ ಇರೋದ್ರಿಂದ ಒಂದಿಷ್ಟು ಹುಳುಗಳು ತಿಂದೇ ಇದ್ದು ಉಪವಾಸಿದ್ದು ಸಾಯ್ತವೆ. ಒಂದಿಷ್ಟು ಹುಳುಗಳಲ್ಲೇ ಸ್ಟ್ರಾಂಗ್ ಹುಳುಗಳಿದ್ದು ಅಂದರೆ ತಿಂದು ಹೊಟ್ಟೆ ಉಬ್ಬಿಸ್ಕೊಂಡು ಅಥವಾ ಮುಂದೆ ಅವು ಮಕ್ಕಳು ಮಾಡೋ ಪ್ರಕ್ರಿಯೆ ಬಂದಾಗುತ್ತೆ. ಜೊತೆಗೆ ಬೇವಿನ ಬೀಜ ಕಷಾಯ ಕೊಡೋದ್ರಿಂದ ಲಘು ಪೋಷಕಾಂಶಗಳನ್ನು ಗಿಡಕ್ಕೆ ಕೊಟ್ಟಂಗಾಗತ್ತೆ. ಇಷ್ಟು ಲಾಭ ನಮ್ಮ ಬೇವಿನ ಬೀಜದ ಕಷಾಯದಿಂದ ಇದೆ. ಅದು ನಮ್ಮ ಮನೆಯಲ್ಲೇ ಏನು 200 ರೂಪಾಯಿದಲ್ಲಿ ನಾವು ರೆಡಿ ಮಾಡ್ಬೋದು. ಅದನ್ನು ಏನು ಬೇಸಿಗೆಯಲ್ಲಿ ನಮ್ಮ ಬೇವಿನ ಗಿಡದಾಗ ನಾವು ಬೀಜ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಮುಂದೆ ನಾವು ಉಪಯೋಗ ಮಾಡ್ಕೋಬೋದು. ಎಣ್ಣೆದ್ದು ಇದು ಎಣ್ಣೆ ಸಿಂಪರಣೆ. ಮೂರನೇ ಸಿಂಪರಣೆ ಏನಪ್ಪ ಅಂದರೆ NPV ನಂಜಾನು ಅಂತ ಸಿಗುತ್ತೆ. ಇದು 1.5 ಲೀಟ್ರ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇನ್ ಕೇಸ್ 110-120 ದಿವಸದಾಗ ಹುಳ ಬಂದರೆ ಇದು ಏನು ಮಾಡುತ್ತೆ ಅಂತಂದರೆ ಇದನ್ನು ನಾವು ಒಂದು 200 ಲೀಟ್ರ್ ನೀರಿಗೆ ಹಾಕಬೇಕು, 1 ಕಿಲೋ ಬೆಲ್ಲ ಹಾಕಬೇಕು, ಒಂದು 200 ಗ್ರಾಮ್ ನೀಲಿ ಪೌಡ್ರ್ ಹಾಕಬೇಕು. ಇಲ್ಲಿ ಬೆಲ್ಲ ಯಾಕೆ ಹಾಕ್ಬೇಕಂತಂದರೆ ಅದೇನು ನಾವು NPV ನಂಜಾನು ಅಂತೇವಲ್ಲ, ಇದು ನಮ್ಮ ಹೆಲಿಯೋತಿಸ್ ನಮ್ಮ ಕಡ್ಲಿ ತಿನ್ನು ಏನು ಹುಳ ಬರ್ತೈತಲ್ಲ ಅದು ನಮ್ಮ ಈ ನಾವು ಹೊಡೆದಂಥ ನಂಜಾನು ಒಂದು ತೊಗರಿ ತಿನ್ನು ಹುಳಕ್ಕೆ ಕಾಣಬಾರ್ದಂತ ಈ ನೀಲಿ ಪೌಡ್ರ್ ಹಚ್ಬೇಕು. ಬೆಲ್ಲ ಯಾಕೆ ಹಚ್ಬೇಕಂದ್ರೆ ಅದು ಕಾಣಲಂಗ ಒಳಗೆ ತಿಂದುಬಿಡಲಿ ಅಂತ ಹಚ್ಚೋದು, ಮೋಸ ಮಾಡೋದು. ಅದಕ್ಕೆ ನಮ್ಮ ತೊಗರಿ ತಿನ್ನು ಹುಳಕ್ಕೆ ಮೋಸ ಮಾಡೋದು. ಇದು ಏನು ಮಾಡುತ್ತೆ, NPV ನಂಜಾನು ಹೊಡೆದ್ವಿ ಅದೇ ಟೈಪ್ 200 ಲೀಟ್ರ್ ದ್ರಾವಣ ಹೊಡೆದ್ವಿ ಅಂದರೆ ಅದು ಹೊಟ್ಟೆಗೆ ಹೋಗಿ ನಮ್ಮ ಏನು ತೊಗರಿ ತಿನ್ನು ಹುಳ ಎಲ್ಲೋತ್ತಿಸ್ ತಿಂತಿ ಅಂದರೆ ಅದ್ರ ಹೊಟ್ಟೆಗೆ ಹೋದ್ಮೇಲೆ ಅದನ್ನು ಹೊಟ್ಟೆ ತಿನ್ನಕ್ಕೆ ಹಚ್ಚಿಬಿಡ್ತೈತೆ ನಮ್ಮದು ಹುಳ ನಂಜಾನು ತಿಂತು. ಈ ಒಂದು ಸಂಶೋಧನೆ ನಾವು ಹೊಲದಲ್ಲಿ ರೈತರೇ ನೋಡ್ಬೋದು. ಹೊಡೆದ್ಮೇಲೆ ನೋಡಿದರೆ ನೀವು ತಲೆ ಕೆಳಗೆ ಮಾಡಿ ಬಾಲ ಮ್ಯಾಕ ಟೊಂಗೆಗೆ ಈ ಟೊಂಗೆಗೆ ಕೊನೆಗೆ ಈ ಕಡೆ ಹಚ್ಕೊಂಡು ಎಲ್ಲ ಹುಳುಗಳು ನಿಂತಿರ್ತಾವೆ ಹೊಡೆದು ಮರುದಿವಿಸೋದ್ರೆ. ಅದರ ಅರ್ಥ ನಮ್ಮ NPV ನಂಜಾನು ಈ ಹುಳ ತಿಂದಿದೆ, ಸಾಯ್ತಾ ಇದೆ, ಹೊಟ್ಟೆ ತಿನ್ನಕ್ಕೈತೆ. ಈ ಥರ ಪದ್ಧತಿ ಮಾಡಿದರೆ ಇವು ಪರಿಸರ ಸ್ನೇಹಿತಂತಂದ್ರೆ ಒಳ್ಳೆ ತಂದೆ ಯಾವುದೇ ಕೆಮಿಕಲ್ ಇಲ್ಲದೆ ಈ ಥರ ಪದ್ಧತಿಗಳನ್ನ ಉಪಯೋಗ ಮಾಡಿದರೆ ಖರ್ಚು ಕಡಿಮೆ ಆಗುತ್ತೆ. ಇದು ಮೂರನೇ ಸ್ಪ್ರೇ. ನಾಲ್ಕನೇ ಸ್ಪ್ರೇ ನಮ್ಮ ಹೊಲ್ದಾಗೈತೆ ಸರ್. ಮತ್ತು ಹೆಂಗಂದ್ರೆ ಅವು ಏನು ಸಾಯಕತ್ತಿರ್ತಾವಲ್ಲ ಹುಳ ಅವನೇ 300 ಹುಳುಗಳನ್ನ ಆಯ್ಕೆ ಮಾಡ್ಕೊಂಬಾರ್ದು ಒಂದು ಎಕರೆಗೆ. ಅವನು ತೊಗೊಂಬಂದು ಮತ್ತು ರಬ್ಬುಗುಂಡಿಲೇ ಈಗ ನಾವು ಹೋಳಿಗೆ ಮಾಡೋ ಒಂದು ಬೇಳೆ ರಬ್ಬುಗುಂಡು ಹಾಕ್ತೇವಲ್ಲ ಸರ್, ಹಂಗೆ ಹುಳ ರಬ್ಬುಗುಂಡಿ ಹಾಕಿ ಒಳಗೆ ನಮ್ಮ NPV ನಂಜಾನದವು ಅವ್ನು ನಂಜಾನ ತೊಗೊಂಡು ಮತ್ತೆ 200 ಲೀಟ್ರ್ ನೀರಿಗೆ ಹಾಕೋದು ಅವನು ಪುಡಿ ಎಲ್ಲ ಇದನ್ನು ಮಾಡಿ ರಸ ಮಾಡಿ ಈಗ ನಂಜಾನು ಇರ್ತಾವೆ. ಮತ್ತು ಅದಕ್ಕೆ 1 ಕಿಲೋ ಬೆಲ್ಲ ಹಾಕೋದು, 1 ಗ್ರಾಮ್ ನೀಲಿ ಪೌಡ್ರ್ ಹಾಕೋದು, ಮತ್ತು 200 ಲೀಟ್ರ್ ರೆಡಿ ಆಯ್ತು ಮತ್ತು ಒಂದು ಎಕರೆಗೆ. ಇದು ನಮ್ಮ ಹೊಲ್ದಾಗನ್ನೋ ಕೆಮಿಕಲ್ ಇದೆ. ಇಷ್ಟು ಹೊಡೆದ್ರೆ ಮತ್ತು ಯಾವ ಬೇರೆ ಕೆಮಿಕಲು ಮಾರ್ಕೆಟ್ನಿಂದ ತರೋ ಅವಶ್ಯಕತೆ ಬರೋದಿಲ್ಲ. ಬಂದರೆ ಯಾವುದರ ಒಂದು ಇಮಾಮೆಕ್ಟಿಮ್ ಬೆಂಜೆಟಿ ಯಾವುದರ ಒಂದು ಸ್ಪ್ರೇ ಮಾಡಿದ್ರೆ ಸಾಕು. ಇದನ್ನು ಬಿಟ್ಟು ರೈತರು ಏನು ಮಾಡ್ತಾರೆ, ಮೊದಲಿಗಿಂದನೇ ಹೈ ಕಾನ್ಸಂಟ್ರೇಟ್ ಏನು ಕೆಮಿಕಲ್ ಹೊಡಿದ್ರಿಂದ ಒಂದೇ ಕೊಡಿತಾರೆ, ಅವು 68% ಸಾಯ್ತವು, 32% ಸಾಯಲ್ಲ. ಎರಡನೇ ಕಡೆ ಅಂಥದ್ದು ಕೆಮಿಕಲ್ ತೊಗೊಂಬಂದು ಹೊಡಿತಾರೆ, ಅವಾಗ 68 ಸಾಯೋದಿಲ್ಲ, 32 ಸಾಯ್ತವು. ಮುಂದೆ ಅವನ ಮೂರನೇ ಸ್ಪ್ರೇ ಹೋರಿ ನೀವು ಆ ಹುಳ ತೊಗೊಂಡು ಎಣ್ಣೆಗೆ ಹಾಕಿದ್ರೆ ಸಾಯೋದಿಲ್ಲ. ಸೊ ಆತನ ನಿರೋಧಕ ಶಕ್ತಿ ಬೆಳೆಸುವಂಥ ಒಂದು ಕೆಮಿಕಲ್ನ ನಮ್ಮ ರೈತರು ಉಪಯೋಗ ಹೆಚ್ಚಿಗೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಥರ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಹೊಸ ಹೊಸ ತಾಂತ್ರಿಕತೆಗಳನ್ನು ಕೀಟ ನಿರ್ವಹಣೆಯಲ್ಲಿ ನಾವು ಮಾಡಿದ್ದೇ ಆದರೆ ಖರ್ಚು ಕಡಿಮೆ ಆಗುವುದರ ಜೊತೆಗೆ ನಾವು ಪರಿಸರ ಸಂರಕ್ಷಣೆ ಅಥವಾ ಒಳ್ಳೆಯ ಸಾವಯವ ರೂಪದಿಂದ ನಮಗೆ ಆ ಒಂದು ತೊಗರಿ ಬೆಳೆಯನ್ನು ಬೆಳಲಿಕ್ಕೆ ಸಾಧ್ಯ ಆಯಿತು. ತುಂಬ ಸಂತೋಷ ಅಮರೆಡ್ಡಿ ಅವರೇ. ಇದುವರೆಗೆ ಈ ತೊಗರಿ ಬೆಳೆಯಲ್ಲಿ ನಾಟಿ ಪದ್ಧತಿ ಇದರ ಮಹತ್ವದ ಬಗ್ಗೆ ಹೇಳ್ತಾ ಹೇಳ್ತಾ ಸಾಕಷ್ಟು ಇನ್ನಿತರ ಉಪಯುಕ್ತ ಮಾಹಿತಿಯನ್ನು ಕೂಡ ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆಯಲ್ಲಿ ನಾಟಿ ಪದ್ಧತಿ ಕುರಿತು ಡಾಕ್ಟರ್ GS ಮರಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಒಂದು ಪ್ರಕಟಣೆ. ಉದ್ಯೋಗವಾಣಿ

ಬೆಟ್ಟದಲ್ಲಿ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೇ ನೀರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ